ಗ್ರಾನ್ಯೂಲ್ಸ್ ಯೂಸ್ ಮಾಡ್ತೀನಿ ಜಾಸ್ತಿ. ಗ್ರಾನ್ಯೂಲ್ಸ್ ಅಂತ ಹೇಳಿದ್ರೆ ಈಗ ಸೊಂಟಿಗೆಲ್ಲ ಬಳಸ್ತಾರೆ ನೋಡಿ, ಆ ತರದ ಗ್ರಾನ್ಯೂಲ್ಸ್ ಕೊಡಪಾನದಲ್ಲಿ ಇರ್ತಕ್ಕಂಥವುಗಳು, ತಂಡೆ ಹೊಡಿತಕ್ಕಂಥದ್ದು ಆ ತರ ಜಾಸ್ತಿ ಯೂಸ್ ಮಾಡ್ತೀನಿ ಸರ್. ಎಷ್ಟು ಹಾಕ್ತೀರಿ ಕೊಟ್ಟಿಗೆ ಗೊಬ್ಬರ ಭತ್ತಕ್ಕೆ? ಭತ್ತಕ್ಕೆ ಯೂಸ್ವಲಿ ಒಂದು ಎಕರೆಗೆ ಒಂದೂವರೆ ಟ್ರ್ಯಾಕ್ಟ್ರಿ ಹಾಕ್ತೀನಿ ಸರ್. ಆಮೇಲೆ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ದೃಷ್ಟಿ ಒಳಗೆ ಬೆಳೆಯಲ್ಲಿ ಎಲ್ ಫೇಲ್ ಆಗ್ತಾ ಇದ್ದಾರೆ ಜನ ಅಂದ್ರೆ, ಈಗ ಗದ್ದೆ ಕೊಯ್ದಾದ್ಮೇಲೆ ನೆಕ್ಸ್ಟ್ ನಾಟಿ ಮಾಡಬೇಕು ಅನ್ನೋ ಟೈಮಿಗೆ ಜನ ಗದ್ದೆಗೆ ಉಳುಮೆ ಮಾಡ್ತಾರೆ, ಅದರಿಂದ ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಹೇಗ್ರಿ ಹೇಗೆ ಅಂತ ಹೇಳಿದ್ರೆ ಸರ್, ಈಗ ನಾ ಬೆಳೆ ತೆಗಿತಿದ್ದಂಗೆ ಬೆಳೆ ಕಟಾವ್ ಮಾಡ್ತಿದ್ದಂಗೆ ಫಸ್ಟ್ ಬೇಸಾಯ ಮಾಡಿಟ್ಬಿಡ್ಬೇಕು, ಕಟಾವ್ ಆಗ್ತಿದ್ದಂಗೆ ಬೇಸಾಯ ಮಾಡಿಟ್ಟಿರ್ಬೇಕು ಸರ್. ಆಮೇಲೆ ಒಂದ್ ತಿಂಗಳ ನಂತರ ಮತ್ತೊಂದ್ಸರಿ ಬೇಸಾಯ ಮಾಡಬೇಕು ಸರ್. ಇನ್ ಬೀಜ ಬಿಡೋ ಟೈಮಿಗೆ ನಾವು ಅವಾಗ ಬೀಜ ಬಿಟ್ಟ ದಿವಸದಿಂದನೆ ಬದ ಕಡಿಯೋದು, ಬದ ಹಾಕೋದು, ನೀರ್ ನಿಲ್ಸೋದು, ಈ ಮಲ್ಚಿಂಗ್ ಬೀಜಗಳನ್ನ ಹಾಕೋದು, ಅವುಗಳನ್ನ ಹಾಕಿ ಮಾಡೋದ್ರಿಂದ ಜಮೀನ್ ಫಲವತ್ತತೆ ಜಾಸ್ತಿ ಆಗುತ್ತೆ. ಜಮೀನನ್ನ ಎಷ್ಟು ಉಳುಮೆ ಮಾಡ್ತೀವಿ ಅಷ್ಟು ಅನುಕೂಲ ಸರ್. ಹೌದಾ, ಏನ್ ಅನುಕೂಲ ಈಗ ಯಾತರ ಉಳುಮೆ ಮಾಡೋದ್ರಿಂದ ಏನ್ ಅನುಕೂಲ ಸರ್? ಈಗ ನನ್ನ ಜಮೀನಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಈಗ ಜೋಳ ಈಗ ಹುಟ್ಟತಾ ಇದೆ ಪ್ರೆಸೆಂಟ್, ನಾ ಅದನ್ನ ಮೂರ್ನಾಲ್ಕು ಸರಿ ಉಳುಮೆ ಮಾಡಿದ್ದು ಒಂದ್ ಸೈಡ್ ಇದೆ, ಅದು ಹೇಗೆ ಹುಟ್ಟಿದೆ ನೋಡಿ. ಇನ್ನು ಉಳುಮೆ ಮಾಡದೆ ನೇರ ಹೋಗಿ ಹಂಗೆ ನಾನು ಒಂದೇ ಸರಿ ಉಳುಮೆ ಮಾಡಿ ಹಂಗೆ ಜೋಳ ಹಾಕಿದೀನಿ, ಅದು ಹೆಂಗಿದೆ ಅನ್ನೋದು ಆ ಬರ್ತಕ್ಕಂತ ಚೇರನ ಗೊತ್ತಾಗುತ್ತೆ. ಏನ್ ಕಾರಣ ಏನಂತ? ಭೂಮಿ ಒಣಗೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು ಸಾಯ್ತವೆ ಸರ್. ಭೂಮಿ ಎಷ್ಟು ಕಾಯುತ್ತೆ ನಮಗೆ ಅಷ್ಟು ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಬೇಸಿಗೆ ಉಳುಮೆ ಮಾಡಬೇಕು, ತುಂಬಾ ಉಳುಮೆ ಮಾಡಬೇಕು. ಮಾಗಿ ಮಾಡೋದ್ರಿಂದ ಜಮೀನನ್ನ ನಾವ್ ಎಷ್ಟು ಬೇಸಾಯ ಮಾಡ್ತೀವಿ ಅಷ್ಟು ಅನುಕೂಲ ಆಗುತ್ತೆ ಸರ್. ಈಗ ಭತ್ತಕ್ಕೂ ಅದೇ ಕ್ರಮ ಮಾಡ್ತೀವಿ? ಭತ್ತಕ್ಕೂ ಸೇಮ್ ಕ್ರಮ ಸರ್. ಭತ್ತ ಕೊಯ್ತಿದ್ದಂಗೆ ಇಮಿಡಿಯೇಟ್ ನಾನು ಬೇಸಾಯ ಮಾಡ್ತೀನಿ, ಬಿಡ್ತೀನಿ. ಮತ್ತೆ ಒಂದ್ ತಿಂಗಳಾದ್ಮೇಲೆ ಮತ್ತೆ ಒಣ ನೆಲದಾಗ ಇನ್ನೊಂದ್ಸರಿ ಬೇಸಾಯ ಮಾಡ್ತೀನಿ. ಆಮೇಲೆ ಭತ್ತ ಬೀಜ ಬಿಡೋ ಟೈಮ್ಗೆ ಮತ್ತೆ ನೀರ್ ಬಿಟ್ಟು ಈ ಸೆಣಬು ಅಂತ ಇಂತ ಹೋಗಿ ಬಿಡ್ತೀನಿ. ಅಲ್ಲಿಂದ 25 ದಿವಸಕ್ಕೆ ಅದು ಹುಟ್ಟಿ ಇಷ್ಟಿಷ್ಟು ಹತ್ರ ಇರುತ್ತೆ. ಸೆಣಬು ಈಗ ಡಯಾಂಚ ಸೆಣಬು ಇವುಗಳ ಹಸಿರೆಲೆ ಗೊಬ್ಬರ ಸರ್, ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ತೀರ ಅದನ್ನ? ಅದನ್ನ ಏನ್ ಮಾಡ್ತೀನಿ, ಭತ್ತ ಬೀಜ ಬಿಡ್ತೀನಲ್ಲ ಸರ್, ಭತ್ತ ಬೀಜ ಬಿಡುವಾಗ ಇವನ್ನ ಉಗ್ಗಿ ಬಿಟ್ಟಿರ್ತೀನಿ. ಈ ಭತ್ತ ಬೀಜ ಈ ಕಡೆಗೆ ಬಿಟ್ಟೆ ಅಂದ್ರೆ ಅವನು ಉಗ್ಗಿ ತಳ್ಳಗ್ ನೀರ್ ಬಿಟ್ಟು ಸುಮ್ಮನಾಗ್ ಬಿಡ್ತೀನಿ. ಆಮೇಲೆ ಇನ್ನೊಂದ್ 8 ದಿವಸ ನಟಿ ಐತಿ ಅಂದಾಗ ನಾನೇನ್ ಮಾಡ್ತೀನಿ, ಅವಾಗ ಟ್ರ್ಯಾಕ್ಟ್ರಿ ಕೇಜ್ ಬಿಲ್ ಹಾಕ್ಬಿಟ್ಟು ತುಳಿಸ್ತಾ ಬಂದ್ಬಿಡ್ತೀನಿ. ಒಂದ್ 8 ದಿವಸ ಒಳ್ಳೆ ಸ್ಮೆಲ್ ಗಮ ಗಮ ಗಮ ಅಂತ ಇರುತ್ತೆ, ಅವಾಗ ಒಳ್ಳೆ ಮಾಗಿರುತ್ತೆ. ನಾಟಿ ಮಾಡಿದ್ರೆ ಇಮಿಡಿಯೇಟ್ ತಗೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ಭೂಮಿಗೆ ಸೇರಿಸ್ಬಿಡ್ತೀರಿ? ಭೂಮಿಗೆ ಸೇರಿಸ್ಬಿಡ್ತೀನಿ. ಸುಮಾರು 8 ದಿವಸದ ಮೇಲೆ ನೀವು ಬೀಜ ಹಾಕಿ? ಬೀಜ ಹಾಕಿ ಅಂತ ಹೇಳಿದ್ರೆ ಮಿನಿಮಮ್ ಈಗ ನಾವು 25 ದಿವಸಕ್ಕೆ ನಾಟಿ ಮಾಡ್ತೀವಿ ಸರ್. 25 ದಿವಸಕ್ಕೆ ನಾಟಿ ಮಾಡಿದಾಗ ಮೊದಲನೇ ದಿವಸ ನಾನು ಭತ್ತ ಬೀಜ ಬಿಟ್ಟೆ ಅಂದ್ರೆ ಅವಾಗನೇ ಡಯಾಂಚ ಇಂಥವನ್ನ ಅವತ್ತೇ ಹಾಕ್ಬಿಡ್ಬೇಕು ಸರ್. ಅಂದ್ರೆ ಕರೆಕ್ಟ್ ಆಗಿ ನಿಮ್ಮ ನಾಟಿ ಟೈಮಿಗೆ ಅದು ಭೂಮಿ ಒಳಗೆ ಸೇರೋಗಿರುತ್ತೆ, ಹುಟ್ಟಿಗಳುತ್ತೆ. ಅದು ನಾ ಮತ್ತೆ ಅದನ್ನ ಕೆಜಿ ಒಳಗೆ ಹಾಕಿ ಹೊಡೆದಾಗ ಅದು ಮಣ್ಣಾಗ ಸೇರ್ಕೊಳ್ಳುತ್ತೆ, ಚೆನ್ನಾಗುತ್ತೆ ಭೂಮಿ, ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಸೊ ಈ ತರದಲ್ಲಿ ಕಾಂಪೋಸ್ಟ್ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರ ಸೇರಿಸೋದ್ರಿಂದ ಏನ್ ಅನುಕೂಲ ಏನಾಗಿದೆ ನಿಮ್ಗೆ? ಈಗ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿದ್ರಾ? ಕಡಿಮೆ ಮಾಡ್ಬಿಟ್ಟಿದ್ರು. ಏನ್ ಬೇರೆ ಅನುಕೂಲ ಏನಾಗಿದೆ? ಬೇರೆ ಅನುಕೂಲ ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ತುಂಬಾ ರೋಗಗಳು ಬರುತ್ತೆ ಸರ್. ಭತ್ತ ಚೆನ್ನಾಗಿಲ್ಲ ಅಂತ ಹೇಳಿ ಜಾಸ್ತಿ ಗೊಬ್ಬರ ಹಾಕಿದ್ರೆ ಅದಕ್ಕೆ ಬೆಂಕಿ ರೋಗ ಬರುತ್ತೆ. ಬೆಂಕಿ ರೋಗ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಈ ಕೆಮಿಕಲ್ ಗೊಬ್ಬರ ಹಾಕೋದ್ರಿಂದ ತುಂಬಾ ಹಸಿರು ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಆ ಹುಳುಗಳು ಶುರು ಮಾಡ್ಕೊಂತವು, ಅವಾಗ ಹೀಗೆ ರೋಗ ಬರ್ತಾ ಹೋಗ್ಬಿಡುತ್ತೆ ಸರ್. ಅದು ಪ್ರಾಬ್ಲಮ್ ಸರ್, ಬೇರೆ ಇನ್ನೇನಿಲ್ಲ. ಹಾಗಾಗಿ ರೋಗ ಮತ್ತೆ ಕೀಟಬಾಧೆ ಕಡಿಮೆ ಆಯ್ತು ಅಂತಂದ್ರೆ ಸ್ವಾಭಾವಿಕವಾಗಿ ಸಿಂಪಡಣೆ, ಕೀಟನಾಶಕಗಳ ಸಿಂಪಡಣೆ ಕಡಿಮೆ ಆಗುತ್ತಲ್ಲ? ಕಡಿಮೆ. ಅದಕ್ಕೆ ಖರ್ಚು ಉಳಿತು, ತುಂಬಾ ಖರ್ಚು ಉಳಿಯುತ್ತೆ ಸರ್. ಅನುಕೂಲ ಈ ರೀತಿ ಮಾಡ್ಬೇಕು ಸರ್. ಹಾಗಾಗಿ ಭತ್ತದ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿದ್ರೆ ಲಾಭ ಸಿಗುತ್ತಲ್ವಾ? ಲಾಭ ಸಿಗುತ್ತೆ ಸರ್, ಬಟ್ ಅದೇ ಮುಖ್ಯವಾಗಿ ಧಾರಣೆ ಸರ್. ಈಗ ಮಿನಿಮಮ್ ಒಂದ್ 2000 ಭತ್ತಕ್ಕೆ ರೇಟ್ ಸಿಕ್ಕರೆ, ಈಗ ಮಿನಿಮಮ್ ಒಂದ್ ಎಕರೆ ನಾವು ಭತ್ತ ಕೊಯ್ದು ಕಟಾವ್ ಮಾಡಿ ಒಕ್ಕಲು ಮಾಡೋವರೆಗಿನ 20,000 ಬರುತ್ತೆ ಸರ್. ಈಚ ಸ್ಟಾರ್ಟಿಂಗ್ ಟು ಎಂಡ್ ನೀವು ಈ 1200-1300 40 ಚೀಲ ಭತ್ತ ಬೆಳೆದ್ರೆ 28 ಕ್ವಿಂಟಲ್ ಆಗುತ್ತೆ, 28,000 ಆಗುತ್ತೆ. ಆ 28,000 ರೂಪಾಯಿಗೆ ಅದು ರೈತರ ನಾವೆಲ್ಲ ಬಡ್ಡಿ ತಗೊಂಡ್ಬರ್ತೀವಿ, 10 ಎಕರೆ ಮಾಡ್ತೀವಿ ಅಂದಾಗ ಆ ಬಡ್ಡಿಗೆ ಅದಕ್ಕೆ ಸರಿ ಆಗುತ್ತಲ್ಲ ಸರ್. ಆಮೇಲೆ ಏನೋ ಹುಲ್ಲು ಮಾರಿ ಹುಲ್ಲಲ್ಲಾದ್ರೆ ಏನಾದ್ರು ದುಡ್ಡು ಮಾಡೋಣ ಅಂದ್ರೆ ಈ ಮಳೆ ಶುರು ಹಚ್ಕೊಂಡ್ಬಿಡುತ್ತೆ, ಹುಲ್ಲು ಬಾಚಕ್ಕಾಗಲ್ಲ, ಹುಲ್ಲು ಇಡಕ್ಕಾಗಲ್ಲ, ಅದು ತುಂಬಾ ಸಮಸ್ಯೆ ಆಗಿರುತ್ತೆ. ಈಗ ನಾಟಿಗೆಲ್ಲ ಯಂತ್ರಗಳನ್ನು ಬಳಸ್ತಿರೋ ಅಥವಾ ಕೃಷಿ ಕಾರ್ಮಿಕರನ್ನೇ ತಗೊಂಡ್ ಮಾಡಿಸ್ತಿರೋ ಹೇಗೆ ಸರ್? ಎಕ್ಸ್ಪೆಕ್ಟ್ಲಿ ನಾನು ಬೇಸಿಗೆ ನಾಟಿ ಮಷಿನಲ್ಲೇ ಮಾಡೋದು ಸರ್. ಮಷಿನಲ್ಲೇ ಮಾಡೋದ್ರಿಂದ ನೀವು ಒಂದ್ ಎಕರೆಗೆ 1200-1300 ರೂಪಾಯಿ ನಟ್ಟಿ ಸರ್. ಆಮೇಲೆ ಕೈ ನಟ್ಟಿ ಮಾಡೋದ್ರಿಂದ 2,500 ಆಗುತ್ತೆ. ಈ ಮಷಿನ್ ನಾಟಿಯಿಂದ ಒಂದ್ ಎಕರೆ 10 ಕೆಜಿ ಭತ್ತದ ಬೀಜ ಸಾಕಾಗುತ್ತೆ, ಕೈ ನಾಟಿಯಿಂದ 25 ಕೆಜಿ ಭತ್ತ ಬೇಕಾಗುತ್ತೆ. ಆಮೇಲೆ ಈ ಮಷಿನ್ ನಾಟಿ ಮಾಡೋದ್ರಿಂದ ಯಾವುದೇ ರೀತಿಯ ರೋಗ ಬರಲ್ಲ, ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ತುಂಬಾ ತಂಡೆ ಬರುತ್ತೆ, ಇಳುವರಿ ಮಾತ್ರ ಜಾಸ್ತಿ ಆಗುತ್ತೆ.